of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಮಿತ್ರರೇ, ಈಗ ಟೈಲರಿಂಗ್ ಮತ್ತು ಕೃಷಿ ಅನುಭವಗಳನ್ನು ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ಎಂ ಜಾಫರ್ ಖಾನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ರೈತರಾಗಿರ್ತಕ್ಕಂತಹ ಎಂ ಜಾಫರ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅವರು ಕೃಷಿಯೊಂದಿಗೆ ಬಹಳ ಮುಖ್ಯವಾಗಿ ಟೈಲರಿಂಗ್ ವೃತ್ತಿಯನ್ನು ಸಹಿತ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ, ಇವರ ವೃತ್ತಿ ಜೀವನ ಮತ್ತು ಕೃಷಿ ಜೀವನ ಇವೆರಡರ ಅನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಜಾಫರ್ ಖಾನ್ ಅವರೇ. ನಮಸ್ಕಾರ ಸರ್. ಜಾಫರ್ ಖಾನ್ ಅಂದರೆ ಕಡ್ಡಿರಾಂಪುರದಲ್ಲಿ ಟೈಲರ್ ಅಂತ. ಹೌದು ಸರ್, ಟೈಲರ್ ರೈತರಂದರೆ ಗುರುತಿದೆ ಸರ್. ಸರ್, ಇತ್ತೀಚೆಗೆ ನಾವು ಸ್ವಲ್ಪ ಜಾಸ್ತಿ ಟೈಲರ್ಗೆ ಒಲವು ತೋರಿಸಿ ಸರ್. ಟೈಲರ್ ಅಂತೇಳಿ ಗುರುತಿಸ್ತಾರೆ, ಮತ್ತು ವಿಶೇಷವಾಗಿ ರೈತರು. ಹೌದೌದು ಸರ್. ಮೊದಲು ಕೃಷಿ ಇತ್ತು, ಮೊದಲು ಟೈಲರಿಂಗ್ ಇತ್ತು? ಮೊದಲೇ ಕೃಷಿ ಸರ್. ನಮ್ಮ ತಂದೆಯವರು ಪೂರ ಕೃಷಿನೇ, ಒಂದು ಹತ್ತು ನಾವು ಜಾಸ್ತಿ ಗುತ್ತಿಗೆನೇ ಮಾಡೋದು. ಒಂದು 7 ಎಕರೆವರೆಗೆ ನಾವು ಗುತ್ತಿಗೆನೇ ಮಾಡ್ತಿದ್ದೀವಿ ಸರ್. ಹೌದು ಸರ್. ಸ್ವಂತ ಭೂಮಿ ಇದೆ? ಸ್ವಂತ ಭೂಮಿ ಸ್ವಲ್ಪ ಇದೆ ಸರ್ ಅಷ್ಟೇ. ಎಷ್ಟಿದೆ? ಒಂದು 1/2 ಎಕರೆ ಇದೆ ಸರ್. ಅಷ್ಟೇ ಇದೆ? ಅಷ್ಟೇ ಇದೆ. ಆದ್ರೆ ನೀವು ಹೆಚ್ಚು ಗುತ್ತಿಗೆಯನ್ನ ಮಾಡ್ತಾ ಬಂದ? ಹೌದೌದು ಸರ್. ಗುತ್ತಿಗೆ ಪದ್ಧತಿ ಅಂದ್ರೆ ಹೇಗೆ? ಗುತ್ತಿಗೆ ಪದ್ಧತಿ ಅಂದ್ರೆ ನೋಡಿ ಸರ್, ಮಸಾರಿ ಭೂಮಿಯ ಕೇವಲ ಒಳಗಿನ ಭೂಮಿ ಅಂತ ಹೇಳಿ ನಮ್ಮ ರೋಡಿಗೆ ಸರ್ 10 ಟನ್ ಕೊಡ್ತೀವಿ ಸರ್ ಎಕರೆಗೆ. ಹತ್ತು ಕೆಲವು ಚಲೋ ಭೂಮಿ ಇದ್ರೆ 12 ಟನ್ವರೆಗೆ ಕೂಡ ಗುತ್ತಿಗೆ ಇದೆ ಸರ್. ನಮ್ದೆಲ್ಲ ಖರ್ಚು ತೆಗೆದು ಅವ್ರ 12 ಟನ್ನಿಂದ ಕೊಟ್ಟು ಬಿಡಾಕ ಸರ್. ಕಬ್ಬಿಂದು? ಕಬ್ಬಿಂದು. ಬೇರೆ ಏನಾರು ಬೆಳೆದ್ರೆ? ನೆಲ್ಲು ಬೆಳೆದ್ರೆ ನೆಲ್ಲು ಕೂಡ ಅಷ್ಟೇ ಸರ್, 10 ಗೂಡಿ ಅಂತೇಳಿ ನಾವು ಗೂಡಿ ಲೆಕ್ಕ ಕೊಡ್ತೀವಿ ಸರ್. ಸೊ ಇಲ್ಲಿ ನೀರಾವರಿ ಇದೆ, ಭತ್ತ, ಕಬ್ಬು, ಬಾಳೆ ಇವೆಲ್ಲ. ಸೊ ಈಗ ನೀವು ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ, ಗುತ್ತಿಗೆ ಮಾಡ್ಕೊಳ್ತಾ ಬರ್ತಾ ಇದ್ರಿ. ಭೂಮಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಥವಾ ಸ್ವಂತ ಮಾಡ್ಕೊಳ್ಳೋಕ್ಕೆ ಆಗಿಲ್ವೋ ಅಥವಾ ನೀವು ಕೈ ಬಿಡ್ತಾ ಬಂದಿದ್ರೆ ಹೇಗೆ? ಸ್ವಂತ ಮಾಡೋಕೆ ಆಗ್ತಿಲ್ಲ ಸರ್, ನಮ್ಮ ದುಡಿಮೆಗೆ ನಮ್ಮ ಇದಕ್ಕೆ ಅಷ್ಟಕ್ಕೆ ನಮಗೆ ಸೀಮಿತ ಆಗಿಬಿಡ್ತು. ಅಷ್ಟರಾಗೆ ನಾವು ಹಿಂಗೆ ಮಾಡ್ಕೊಂತ ಇದ್ದೀವಿ. ಅದು ಮತ್ತೆ ಈ ಪರ್ಯಾಯಾಗಿ ನಾವು ಟೈಲರ್ ವೃತ್ತಿ ಕೂಡ ನಾನು ಆರಿಸ್ಕೊಂಡೆ ಸರ್. ಹಂಗೆ ಟೈಲರಿಂಗ್ ಯಾವಾಗಲಿಂದ? ಇದು ನಾನು 1991 ಸ್ಟಾರ್ಟ್ ಮಾಡಿದೆ ಸರ್. ಇಲ್ಲೇ ನಮ್ಮೂರಾಗ ಮನೆ ಮಗಿ ಅವರು ಸ್ವಲ್ಪ ಕಲಿತೆ, ಆಮೇಲೆ ಕಮಲಾಪುರಕ್ಕೆ ಹೋದೆ, ಮತ್ತೆ ಕೃಷಿ ಮಾಡ್ಕೊಂತಾನೆ ಹಂಗೆ ಕಮಲಾಪುರ 10 ವರೆ ತಗೊಂಡು ಇಲ್ಲಿ ಕೆಲಸ ಮಾಡಿ ಗದ್ದೆಗಳದ್ದು ಏನು ನೋಡ್ಕೊಂಡು ಮತ್ತೆ ನಾನು ಇದಕ್ಕೆ ಹೋಗಿಬಿಡ್ತೀನಿ ಸರ್. ಕಮಲಾಪುರ ಹೋಗಿ ಮತ್ತೆ 5-6 ಗಂಟೆಗೆ ಬಂದ್ಬಿಡ್ತೀವಿ ಸರ್. ನೀರು ಗೀರು ಮಾಡೋ ನೈಟ್ ಇರ್ತಿದ್ದು ಸರ್ ನಮ್ಮ ಸರ್ತಿ ಕೆಲವು ಇಲ್ಲಿ ಈಗ ಗೋಳ್ಯಾರು ಮಾಡ್ತಿದ್ವಿ ನಾವು ಹಾಸ್ಪಿಟಲು, ಅವರು ಮಾಡಬೇಕಾದ್ರೆ ನೈಟ್ ಇರ್ತಿದ್ರು, ನೈಟೇ ಮಾಡ್ತಿದ್ವಿ ಬಂದು. ಗೌಳಿಯವರು ಭೂಮಿಯನ್ನು ನೀವೇ ಇದು ಮಾಡ್ತಿದ್ರಿ? ಹೌದು, ಗುತ್ತಿಗೆ ಮಾಡ್ತಿದ್ವಿ ಸರ್. ಈಗ ನಿಮ್ಗೆ ಕೃಷಿಗೆ ಬೇಕಾಗುವಂತಹ ದನ ಕರುಗಳು ಈ ತರದ ಇವೆಲ್ಲ ಇದ್ದವಾ? ಇದ್ದು ಸರ್, ಮೊದಲ ನಾವೆಲ್ಲ ಮಾಡಿ ಸರ್, ಆಕಳು ಸಾಕಿವಿ, ಎಮ್ಮೆಗಳು ಸಾಕಿವಿ, ಎಲ್ಲಾನು ಮಾಡಿ, ಎತ್ತುಗಳು ಕೂಡ ಇದ್ದು ಸರ್. ಮತ್ತೆ ಹೌದೌದೌದು, ಯಾವ್ದು ಬಿಟ್ಟಿಲ್ಲ ನಾವು. ಈಗ ಅವಿಲ್ಲ? ಅವಿಲ್ಲ ಸರ್, ಮಾಡಕ್ ಆಗೋದಿಲ್ಲ ಅಂತೇಳಿನೆ ಒಂದೊಂದೊಂದು ತಕ್ಕಂತಾನೆ ಬಂದ್ಬಿಟ್ಟಿ ಸರ್. ಲಾಸ್ಟ್ 10 ವರೆಗೆ ಮಾಡಿ ಬಿಟ್ಬಿಟ್ಟಿ ಸರ್. ಲಾಸ್ಟ್ ಎಮ್ಮೆನೇ ಲಾಸ್ಟ್ ಮಾಡಿದ್ ನಾವು, ಎಮ್ಮೆಗಳು. ಹಿಂಗ ಹುಲ್ಲು ಬರ್ತೀವಿ ಸರ್, ಅದು ಗದ್ದೆ ಕೊಯ್ದಿದ್ದು, ಕೆಲವು ನಮಗೆ ಹೊಡ್ಕೊಂಡು ಹೋಗ್ತಿದ್ವಿ ಗದ್ದೆ ಕಡೆಗೆ. ಹಂಗ ನಾವು ಸಣ್ಣರಿದ್ದೆವಲ್ಲ ಸರ್, ಅಲ್ಲಿ ಗದ್ದೆ ಹತ್ರ ಬಿಟ್ಟರೆ ಮೇಯ್ತಿದ್ವು, ಮತ್ತೆ ಸಾಯಂಕಾಲ ಹೊಡ್ಕೊಂಡು ಬರ್ತಿದ್ವಿ, ಈ ಥರ ಮಾಡ್ತಿದ್ವಿ ಸರ್. ಬದಲಾದ ಕಾಲದಲ್ಲಿ ದನಕರುಗಳಿಂದ ಮನುಷ್ಯ ದೂರ ಆಗ್ತಿದ್ದಾನೆ. ಹೌದು ಸತ್ಯ ಸರ್. ಕಾರಣಗಳನ್ನು ನೀವು ಏನನ್ನ ಗುರುತಿಸ್ತೀರಿ? ಕಾರಣಗಳಂದ್ರೆ ನೋಡಿ ಸರ್, ಒಂದು ಎಮ್ಮೆ ಸಾಕ್ಬೇಕಂದ್ರೆ ಈಗಿನ ಟೈಮ್ನಲ್ಲಿ ಒಬ್ಬರು ಮನೆಯಲ್ಲಿ ಬೇಕು, ಮತ್ತೆ ಎಲ್ಲಿಗೆ ಹೋಗಂಗಿಲ್ಲ. ಅದ್ರಾಗ ಹಾಲಿನ 3 ಲೀಟರ್ 4 ಲೀಟರ್ ಹಾಲಂದ್ರೆ 50 ರೂಪಾಯಿ ಕೊಡ್ತಾರೆ, 50-60 ರೂಪಾಯಿ ಕೊಡ್ತಾರೆ ಲೀಟ್ರಿಗೆ. ಅದು ಎತ್ತಾಗ ಸರ್ ಒಂದು ಮನುಷ್ಯಗೆ 250-300 ರೂಪಾಯಿ ಆಗಿ ಒಂದು ಎಮ್ಮೆನ ಒಬ್ಬರಿಬ್ಬರು ಸಾಕ್ಬೇಕಂದ್ರೆ ಅದರಿಂದ ನಾವು ಹೊರಗೆ ಹೋಗಿ ದುಡಿದ್ರೆ 300 ರೂಪಾಯಿಲಿಂದ ನಾವು 500 ರೂಪಾಯಿಗೆ ದುಡಿಬೋದು ಸರ್ ಗಂಡಾಳ. ಹೆಣ್ಣು ಮಕ್ಕಳಾದ್ರೆ ಒಂದು 200 ರೂಪಾಯಿನ ದುಡ್ಕೊಂಬರ್ಬೋದು ಸರ್, ಪ್ಲಸ್ ಕಳೆ ಒಂದ್ರೂ 150. ಇತ್ತೀಚಿನ ದಿನಮಾನಗಳಲ್ಲಿ ಹೈನುಗಾರಿಕೆ ಲಾಭದಾಯಕವಾಗ್ತಾ ಇದೆ ಅಂತ ಸರ್? ಲಾಭದಾಯಕ ಹೆಂಗಿದೆ ಅಂತಾರೆ, ಒಂದು 1-2 ಎಕರೆ ಇರ್ಬೇಕು ಸರ್ ಫಾರ್ಮ್ ಮಾಡ್ಕೊಂಬಿಡೋಕೆ ನಾವು. ಅದರಲ್ಲೇ ಟೆಂಟ್ ಹಾಕಿ ಅಲ್ಲೇ ಜರ್ಸಿ ಆಕಳುಗಳಾಗಲಿ ಯಾವುದನ್ನು ತಂದು ಅಲ್ಲೇ ಮಾಡ್ಕೊಂಬಿಟ್ರೆ ಅಲ್ಲಿ ನಮ್ಗೆ ಭಾಳ ಹೈನುಗಾರಿಕೆ ಚೆನ್ನಾಗೈತೆ ಸರ್. ನಾವು ಹಿಂಗೆ ಒಂದು ತಂದು 2 ತಂದು ಮಾಡ್ತೇವೆ ಅಷ್ಟು ನಮಗೆ ಲಾಭದಾಯಕ ಅಲ್ಲ ಅಂತ ನನ್ನ ಅನಿಸಿಕೆ ಸರ್. ಅಂದರೆ ಒಬ್ಬ ವ್ಯಕ್ತಿಯ ಒಂದು ದಿನದ ಕೂಲಿಯನ್ನು ನಾವು ಸರಿಯಾಗಿ ನಿಗದಿ ಮಾಡಿ ಅದನ್ನು ತೆಗಿಲೇಬೇಕು ಸರ್. ತೆಗಿಲಿಲ್ಲ ಇಲ್ಲಿ ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಸರ್ ಹೈನುಗಾರಿಕೆ. ನಾನು ಹೇಳ್ದಂಗೆ ಒಂದು 2 ಎಕರೆ ಹಿಂಗಿದ್ರೆ ಫಾರ್ಮ್ ಮಾಡಿ ಅದರಲ್ಲೇ ಹುಲ್ಲು ಹಾಕಿ ಮೇಯಿಸ್ಕೊಂತ ಎಲ್ಲ ಮಾಡಿದ್ರೆ ಬಹಳ ವರ್ಕೌಟ್ ಆಯ್ತು ಸರ್. ಅಲ್ಲಿ ಹೈನುಗಾರಿಕೆ ಅಂದ್ರೆ ಬರೀ ಆದಾಯ ಅಷ್ಟೇ ಅಲ್ಲ, ಅದು ಕೃಷಿಗೆ ಬೇಕಾಗುವಂತ ಸಾಕಷ್ಟು ಅದೆಲ್ಲ ಅದು ಸಪೋರ್ಟಿವ್ ಆಗಿ ಇರುವಂತದ್ದು. ಸೊ ಹಾಗಾಗಿ ಇದನ್ನೇ ಸೀರಿಯಸ್ ಆಗಿ ಪರಿಗಣಿಸಿದ್ರೆ ಹೇಗೆ ಅಂದ್ರೆ, ಇಷ್ಟೇ ಆದಾಯ ಬೇಕು, ಇದಕ್ಕೊಬ್ಬರ ಆಳು ವೇಸ್ಟ್ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಪರಿಗಣಿಸಿದ್ರೆ ಸರ್. ಮತ್ತೆ ಹಿಂಗ ಇದು ಈ ತರದಿಂದ ಲಾಸ್ ಆಗ್ತದೆ. ಗದ್ದೆ ನಮಗೆ ಚೆನ್ನಾಗಿರ್ಬೇಕಂದ್ರೆ ನಾವು ಇವನ್ನ ದನಗಳು ಕರಗಳಿಂದ ಸಾಕಿದ್ರೇನೆ ಒಳ್ಳೆ ಗೊಬ್ಬರ ಬರ್ತದೆ, ಗದ್ದೆಗಳ ಚೆನ್ನಾಗಿ ಬೆಳಿತೈತೆ, ಫಲವತ್ತಾಗಿರ್ತದೆ ಭೂಮಿ ಕೂಡ. ಅದು ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ಉಳಿತಾಯ ಮಾಡ್ಕೊಡ್ತದೆ. ಉಳಿತಾಯ ಮಾಡ್ತಾರೆ ಸರ್, ಇಲ್ಲ ನಮಗೆ ನೀವು ರಸಗೊಬ್ಬರಗಳಿಗೆ ಅದನ್ನು ಉಳಿತಾಯ ಮಾಡ್ಕೊಡ್ತದೆ. ಹಿಂಗ ಯೋಚನೆ ಮಾಡೋದು ನಿಂತೋಗಿದೆ ಅಂತ. ಬಹಳ ನಿಂತೋಗಿದೆ ಸರ್. ಸರಿ, ಈಗ ನೀವು ಎಷ್ಟು ಎಕರೆ ಗುತ್ತಿಗೆ ಮಾಡ್ತಾ ಇದ್ರಿ? ಈಗ ನಾವು ಇಲ್ಲಿ 2 ಎಕರೆ ಗುತ್ತಿಗೆ ಮಾಡ್ತಿದ್ದೆ ಸರ್. ಏನೇನು ಬೆಳಿತಾ ಇದ್ರಿ? ನಾವು ಅದರಲ್ಲಿ ಈಗ ಇತ್ತೀಚೆಗೆ ಕಬ್ಬನೇ ಬೆಳೆದಿದೆ ಸರ್. ಕಬ್ಬು ಜಾಸ್ತಿ ಬೆಳಿತೀರ ನಿಮ್ಮ ಭಾಗದಲ್ಲಿ? ಕಬ್ಬು ನಮಗೆ ಅನುಕೂಲ ಆಗಲ್ಲ ಅಂತೇಳಿನೆ ಕಬ್ಬನೇ ಬೆಳೆದಿದೆ. ಯಾಕಂದ್ರೆ ಬೆಳಿಗ್ಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಸರ್, ಬರಕ್ಕ ಆಗಲ್ಲ. ಆಳುಗಳು ಇದ್ರೆ ಅವ್ರು ಮಾಡ್ಕೊಂತಾರೆ, ಮತ್ತೆ ಒಂದೊಂದು ದಿವಸ ಕೆಲಸ ಭಾಳ ಇದ್ರೆ ನಿಂತ್ಕೊಂಡು ಒಂದ್ ದಿವಸ ನೋಡಿ ಹೋಗ್ಬಿಡ್ತೀವಿ ಸರ್. ನೀರಂತೂ ವೀಕ್ಲಿ ಒನ್ ಟೈಮ್ ಇರ್ತದೆ ಸರ್. ಅಂದ್ರೆ ಕೃಷಿ ಮನುಷ್ಯನಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾರ್ಪಾಡಾಗ್ತಾ ಇದೆ. ಹೌದೌದು ಸರ್. ಕೃಷಿಗೆ ಬೇಕಾಗೋ ರೀತಿಯಲ್ಲಿ ನಾವು ಮಾರ್ಪಾಡಾಗ್ತಾ ಇಲ್ಲ ಸರ್. ಇದು ಈ ಕಾಲಘಟ್ಟದ ವಿಪರ್ಯಾಸ. ಜೊತೆಗೆ ನೀವು ಈಗ ಕಬ್ಬನ್ನ ಯಾವ ತಳಿಯನ್ನ ನೀವು ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ತೀರಿ? ಸರ್, ಇವಾಗ ನಾವು ಬೆಲ್ಲದ ರಾಜ ಅಂತ ಇತ್ತು ಸರ್, ಅದು ರಿಕವರಿ ಬರಲಿಕ್ಕೋಸ್ಕರ ಇವಾಗ ಜೈ ಭೀಮ್ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸರ್. ನಿಮ್ ಭಾಗದಲ್ಲಿ ಹೆಚ್ಚು ಅದನ್ನೇ ಬಳಕೆ? ಹೌದೌದು ಸರ್. ಯಾಕಂದ್ರೆ ಅದು ಬೆಲ್ಲದ ರಾಜ ಹೆಂಗಾಗ್ಬಿಡತ್ತೆ ಅಂತ ಬರ್ತಾ ಬರ್ತಾ 25 30 ನಿಂತ್ಕೊಂಡ್ಬಿಟ್ಟೆ ಸರ್. ಟನ್ನೇಜ್ 50 ಬರ್ಬೇಕು ರಿಕವರಿ ನಿಮ್ಗೆ ಅಂತ ಜವರಿ ಕೊಬ್ಬರಿ ಅವಾಗ ನಾವು 50 ಮಾಡ್ತಿದ್ವಿ ನಾವು 30-40 ವರ್ಷದಿಂದ ನಾವು ಅಂತದ್ ಇವಾಗ ಅದು ಅದಕ್ಕಿಂತ ಕೇಡಾಗ್ಬಿಡ್ತಿದ್ವಿ ಬೆಲ್ಲದ ರಾಜ. ನೀವು ಈ ಭಾಗದ ಕಬ್ಬು ಬೆಳೆಗಾರರು, ಸಕ್ಕರೆ ಕಾರ್ಖಾನೆಯನ್ನು ಅವಲಂಬಿಸ್ಕೊಂಡಿದ್ರು, ಗಾಣಗಳನ್ನು ಅವಲಂಬಿಸ್ಕೊಂಡಿದ್ರು? ಫಸ್ಟ್ಗೆ ನೋಡಿದ ಸಕ್ಕರೆ ಜಿನ್ನೇ ನಾವು ಅವಲಂಬಿಸಿದ್ ಸರ್. ಈಗ ಬರ್ತಾ ಬರ್ತಾ ಸಕ್ಕರೆ ಜಿನ್ನೇ ನಿಂತ್ಕೊಂಡ್ಬಿಡ್ ಸರ್. ಇವಾಗ ನಾವು ಈ ಗಾಣದ ಏನು ನಮ್ಗೆ ಯಾರು ಅವ್ರು ಏನ್ ತಗೊಂತಾರೋ ಅದನ್ನೇ ನಾವು ಮಾಡ್ಬೇಕು ಸರ್. ಬೇರೆದಾಕಿದ್ರೆ ಮತ್ತೆ ನಾವು ಮತ್ತೆ ಇದು ಬೇರೆ ಫ್ಯಾಕ್ಟ್ರಿ ಹೊಡಿಬೇಕಾಗುತ್ತೆ ಸರ್. ನಿಮ್ಮ ಭಾಗದಲ್ಲಿ ಎಷ್ಟು ಕಬ್ಬು ಬೆಳೀತಾರೆ, ಅಷ್ಟು ಗಾಣದವ್ರೆ ತಗೊಳ್ತಾರ? ತಗೊಳ್ತಾರೆ ಸರ್. ಕೆಲವು ಹಾಲಿಗೆ ಹೋಗ್ತಾವೆ, ಬೇರೆ ಬೇರೆ ರಾಜ್ಯ ಇದಕ್ಕೆಲ್ಲ ಹೋಗ್ತಾವೆ ಸರ್, ಜಿಲ್ಲೆಗಳಿಗೆ. ಕೆಲವು ಇಲ್ಲಿ ಉಳಿಕೆದೆಲ್ಲ ಎಲ್ಲ ಬೆಲ್ಲನೇ ಮಾಡ್ತಾರೆ, ವರ್ಷ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಸರ್. ಅವರು ದಿನ ಬಂದರೂ ಕೂಡ ನಡೀತಾನೆ, ಭಾಳಷ್ಟು ಗಾಣಗಳಿದ್ದಾವೆ ಸರ್ ಇಲ್ಲಿ. ಅಂದರೆ ನಿಮ್ಮ ಭಾಗದಲ್ಲಿ ಬೆಲ್ಲ ಉದ್ಯಮ ದೊಡ್ಡದಾಗಿ ಬೆಳೆದಿದೆ. ಹೌದೌದು ಸರ್. ಹಾಗಾಗಿ ಕಬ್ಬು ಬೆಳೆಯೋರಿಗೆ ಅನುಕೂಲ? ಅನುಕೂಲ ಸರ್. ಫ್ಯಾಕ್ಟ್ರಿ ಹೋದ್ಮೇಲೆ ಈ ಬೆಲ್ಲದ ಅಂತೇಳಿ ಬಂಡೆ ಗಾಣೆ ಅಂತ ಏನು ಬಂದವು ಅವಾಗಲಿಂದ ಇದು ನಮಗೆ ಮೊದಲು ನಮ್ಮ ಸಣ್ಣ ಗಾಣೆ ಇರ್ತಿದ್ವಿ ಸರ್. ಒಂದು ಗಾಣದಾಗ 4-8 or 9 ಅಡಿಗೆ ಅಂತೇಳಿ ಇಳಿಸ್ತಿದ್ವಿ ಸರ್. ಈಗ ಹಂಗಲ್ಲ, ಒಂದು ಗಾಣದಲ್ಲಿ 15 ಎಷ್ಟು ಬೇಕಲ್ಲ ಮಾಡ್ತಾರೆ ಸರ್. ಹಂಗೆ 10-15 ಒಂದೇ ಒಲೆ 15-20 ತಕನೇ ಹೆಚ್ಚು ಕಡಿಮೆ ಮಾಡೋ ಲೆಕ್ಕಕ್ಕದ ಕಂಟಿನ್ಯೂಷನ್. ಹೌದೌದು. ಒಂದು ಒಲೆ ಇತ್ತಂದ್ರೆ 4 ಅಡಿಗೆ ಅಂತ ಇಳಿಸ್ತೀವಿ ಸರ್. 5 ಅಡಿಗೆ ಇದು ಆಗ್ತದೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಈಗ ನೀವು 2 ಎಕರೆಯಲ್ಲಿ ಕಬ್ಬು ಬೆಳೀತಾ ಇದ್ದೀರಿ, ಇದರಿಂದ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬ ನಿರ್ವಹಣೆಗೆ ಆದಾಯ ಸಾಕಾಗ್ತದೆ ಹೇಗೆ ಸರ್? ಒಂದೊಂದ್ಸಲ ಚೆನ್ನಾಗಿ ರೇಟ್ ಬಂದರೆ ಆಗ್ತತೆ, ಒಂದೊಂದ್ಸಲ ಲಾಸ್ ಕೂಡ ಆಗಿಬಿಡ್ತದೆ ಸರ್. ಅದನ್ನು ನಾವು ಈ ಸಲಿಂದ ಮುನ್ಸಲನ ತೆಗಿತೀವಿ ಎಂಬುದೊಂದು ಭರವಸೆ ಇರ್ತದೆ ಸರ್. ಭೂಮಿ ತೆಗಿವತ್ತಿಲ್ಲ, ಮುಂದೆ ಈ ವರ್ಷದಿಂದ ಮುಂದಿನ ವರ್ಷನ ಹೆಚ್ಚಿಗೆ ಕೊಡ್ಬೋದು ಅಂತೇಳಿ. ಅದಕ್ಕೋಸ್ಕರ ನಾವೇನು ಪರ್ಯಾಯ ನನ್ನ ಈ ವೃತ್ತಿ ಕೂಡ ನನ್ನ ಟೈಲರ್ ಕೂಡ ಅದರಲ್ಲೇ ಕಲ್ತ್ಕೊಂಡು ನನಗೆ ಇವಾಗ ಟೈಲರೇ ಆಗಿನಿ ಸರ್. ಸದ್ಯ ಭಾಳ ಈಗ ಟೈಲರ್ ಜಾಫರ್ ಅಂತಾರ? ಹೌದೌದು ಸರ್. ರೈತ ಅಂತಾರ ಟೈಲರ್ ಅಂತಾರ? ಟೈಲರ್ ಅಂತಾರೆ ಸರ್. ಹೌದೌದು. ಈಗ ಟೈಲರಿಂಗ್ ಆದಾಯ ಚೆನ್ನಾಗಿದೆನಾ? ಈಗ ಇವಾಗ ಚೆನ್ನಾಗಿದೆ ಸರ್. ಸ್ವಂತನೆ ಮಾಡಿ ಸರ್. ನಾವು ಎಲ್ಲಿ ಮಾಡ್ಕೊಂಡಿದ್ರಿ? ಈಗ ನಾವು ಹೊಸಪೇಟೆಯಲ್ಲಿ ಹಂಪಿ ರೋಡಲ್ಲೇ ಮಾಡಿ. ಮಳಿಗೆ ನೀವೇ ಮಾಡ್ಕೊಂಡ್ರೆ? ಹೌದು, ಸೆಲೆಕ್ಟ್ ಮೆನ್ಸ್ವೇರಿ ಅಂತೇಳಿ ಹಂಪಿ ರೋಡಲ್ಲೇ ಇದೆ ಸರ್. ಬಾಡಿಗೆ? ಬಾಡಿಗೆನೇ ಸರ್. ಎಷ್ಟು ಕಟ್ತೀರಿ? 6,000 ಕಟ್ತೀವಿ ಸರ್. 6,000 ಕಟ್ತೀವಿ. ಅಂದರೆ ಅಷ್ಟು ರೊಟೀನ್ ಬಿಸ್ನೆಸ್ ಇದೆ? ಆಗ್ತದೆ ಸರ್ ಒಂದು ಸಲ. ಅದು ಕೂಡ ಏನಂದ್ರೆ ಇವಾಗ ನೋಡಿ ಸರ್, 2 ಆಗ್ತದೆ ಅಂದರೆ ಸ್ವಲ್ಪ ಸೀಸನ್ ಕಡಿಮೆ ಸರ್. ಇವಾಗ ಗಣೇಶಿಂದು ಮುಗೀತು ಅಂದರೆ ನಮಗೆ ಇವಾಗ ದಸರಾ ದೀಪಾವಳಿ ಇನ್ನಿಂದ ಮತ್ತೆ ಕಂಟಿನ್ಯೂ ಮತ್ತೆ ಮಾರ್ಚ್ ಏಪ್ರಿಲ್ ಮೇ ತನಕ ಹೋಗ್ಬಿಡ್ತಾರೆ ಸರ್. ಓಹೋ. 6-7 ನಮಗೆ ಸೀಸನ್ ಫುಲ್ ನಿರಂತರವಾಗಿ ನಿರಂತರವಾಗಿ. ಈಗ ನೀವು ಅಲ್ಲಿ ಒಬ್ಬರೇ ಇದ್ದೀರಾ? ನೀವು ನಿಮಗೆ ಜನ ಕೆಲಸ ಮಾಡ್ತಾರೆ ಸರ್? ಕೆಲಸ ಮಾಡೋರು ಕೂಡ ಇದಾರ, ನಾವು ಕೂಡ ಮಾಡ್ತೀವಿ ಸರ್. ಆಲ್ರೌಂಡ್ ಆಗಿ ಮಾಡ್ತೀವಿ, ನಾವು ಲೇಡೀಸ್ ಆ್ಯಂಡ್ ಜೆಂಟ್ಸ್ ಕೂಡ ಮಾಡ್ತೀನಿ. ಹೆಣ್ಮಕ್ಳು ಬಟ್ಟೆನೂ ಹೊಲಿತೀರಿ, ಗಂಡ್ಮಕ್ಳು ಹೊಲಿತೀರಿ? ಓಹೋ. ಅಂದರೆ ಈಗ ಒಂದು ಕಡೆಗೆ ಎಲ್ಲೋ ಮಾರುಕಟ್ಟೆಯಲ್ಲಿ ಆನ್ಲೈನ್ ಶಾಪಿಂಗ್ ಬಂತು, ಮತ್ತು ರೆಡಿಮೇಡ್ ಬಟ್ಟೆಗಳು ಎಲ್ಲ ಅಂಗಡಿಗಳು ಜಾಸ್ತಿ ಆಗ್ತಾಯಿದ್ದಾವೆ, ಆ ಕಡೆ ಜನರ ಒಲವು ಜಾಸ್ತಿ ಆಗ್ತಾಯಿದೆ, ಎಲ್ಲಿ ನಿಮಗೆ ಈ ಥರದ್ದು ಏನಾದ್ರು ಪೆಟ್ಟಾಗ್ತಾ ಇದೆಯಾ ಸರ್? ಆಗ್ತದೆ, ಅವ್ರು ಅಂತಾರೆ ಸರ್ ಜಾಸ್ತಿ ಆಗುತ್ತೆ ನಿಮ್ಮ ರೇಟ್, ಏನಿಲ್ಲ 600-700 ತೊಗೊಂತೀರಿ ನೀವು, ಅದೇ ರೇಟಲ್ಲಿ ನಿಮ್ಮ ಶರ್ಟ್ ಬರ್ತದೆ ಅಂತಾರೆ. ಇವಾಗ ಕೆಲವು ಅದು ಕಾಟನ್ನಲ್ಲಿ ಬರ್ತದೆ ಸರ್, ಅದು ತೆಳ್ಳಗಿರ್ತದೆ ಸೈಜ್, ಕೆಲವು ತಂದು ಒಂದ್ಸರಿ ಹಾಕೊಂಡ್ರೆ ಕೂಡ ಉದಾಹರಣೆ ಕೂಡ ಇಲ್ಲ, ಅದು ತಂದ ಮೇಲೆ ಮುಗೀತು. ಇವು ನಮ್ಮ ಒಂದು ಕರೆಕ್ಟ್ ಸೈಜಾಗೆ ಹೊಲ್ದು ಕೊಟ್ಟಿರ್ತೀವಿ ಸರ್. ಅವ್ರು ಹೆಂಗೆ ಇರ್ತಾರೆ ಅಂತಾರೆ ಆ ಥರ ರೆಡಿ ಮಾಡಿರ್ತೀವಿ ನಾವು ಅವನ್ನ, ಶಿಲ್ಪಿ ಇದ್ದಂಗೆ ನಾವು ಅದನ್ನು ಆ ಥರನೇ ನಾವು ಅವರಿಗೆ ಫಿಟ್ಟಾಗಿ ಕರೆಕ್ಟಾಗಿ ಕಾಲರ್ ಆಗಲಿ ಶೋಲ್ಡರ್ ಆಗಲಿ ಎಲ್ಲ ಕರೆಕ್ಟಾಗಿ ಕೊಡಿಸ್ತೀವಿ. ಇದು ರೆಡಿಮೇಡ್ನಲ್ಲಿ ಆಗಲ್ಲ, ಇಲ್ಲ ದೊಡ್ಡದಿರ್ತದೆ ಇಲ್ಲ ಕರೆಕ್ಟಾಗಿರೋದೇ ಲೂಸ್ ಇರ್ತೈತೆ ಲೆಂತ್ ಇದೆ. ನಮ್ಮ ಹತ್ರ ಎಷ್ಟೋ ಮಂದಿ ಹಂಗೆ ಆಲ್ಟ್ರೇಷನ್ ಮಾಡೋಕೆ ಬರ್ತದೆ, ಆದರೂ ಕೂಡ ನಮ್ಮ ಕೆಲಸ ಏನು ಕಡಿಮೆ ಆಗಲಿಲ್ಲ ಸರ್. ಆದರೆ ಟೈಲರ್ ಕೂಡ ಕಡಿಮೆ ಆಗ್ತದ ಸರ್ ಈಗ ಇತ್ತೀಚೆಗೆ, ಯಾಕೆಂದರೆ ಜನ ಮಾಡೋರು ಕೂಡ ಸಿಗ್ತಾ ಇಲ್ಲ ಕಾರಿಗಾರ. ಹೌದು, ಅದು ಕೂಡ ಮುಂದೆ ಪ್ರಾಬ್ಲಮ್. ಒಂದೊಂದು ಅಂಗಡಿಯಲ್ಲಿ ಇಬ್ಬಿಬ್ರು ಹುಡುಗರು ಕಲಿತಿದ್ರು ಸರ್, ಕೆಲಸ ಮಾಡಕ್ ಬರ್ತಿದ್ರು. ಈಗ ಓನರೇ ಹುಡುಗ, ಅವರೇ ಓನರ್. ಅಯ್ಯೋ, ಇಲ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ ನಾವೇ ಹೋಗ್ಬೇಕು, ನಾವೇ ತರಬೇಕು, ನಾವೇ ಮಾಡ್ಕೋಬೇಕು. ಅಲ್ಲ, ಈ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲೂ ತಲೆದೋರ್ತಾ ಇದೆ. ಹೌದು, ಯಾವ ಕ್ಷೇತ್ರ ಬಿಟ್ಟಿಲ್ಲ ಸರ್ ಇದು. ಎಲ್ಲಾ ಗುಡಿ ಕೈಗಾರಿಕೆಗಳು ಇದಾವೆ, ಅಲ್ಲಿ ಯಾರು ತೊಡಕೊಳ್ತಾ ಇಲ್ಲ. ಇಲ್ಲ, ಇದು ನಮ್ದು ಆರಾಮೈತೆ ಸರ್ ಕೆಲಸ. ಅಂತ ನಮ್ಮ ಬಿಸಿಲಲ್ಲಿ ನಾವು ಒಂದು ಮಾಡೋದಂತದಲ್ಲ, ನೆರಳಲ್ಲಿ ಇವಾಗ ಹೆಂಗಂದ್ರೆ ಜನಕ್ಕೆ ಹೆಂಗ ಬಿಡುತ್ತಂತ, ಬೆಳಿಗ್ಗೆ ಹೋಗಿ 9:30 ಬಂದ್ಬಿಡು. ಈಗ ನಮ್ದು ಹಂಗಲ್ಲ, ಬೆಳಗ್ಗೆ 9:30 ಬಂದರೆ ಸಾಯಂಕಾಲ 8:00 ಆಗ್ಬೋದು, ಸೀಸನ್ ಆದರೆ ಜಾಸ್ತಿನೇ ಆಗ್ಬೋದು. ಹಾಗೆ ಅಷ್ಟೊತ್ತು ನಾವು ಎಲ್ಲಿ ಬೇಕು ಮಾಡೋಣ. ದುಡಿಮೆ ಇದು ಚೆನ್ನಾಗೈತೆ, 800 ರೂಪಾಯಿ ದುಡಿತಾರೆ, ಆದರೆ ಬೇಕಾಗಿಲ್ಲ ಅನಿಸ್ತಾರೆ. ಬೇಡ, ಯಾವುದನ್ನು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡಿ. ಆ ಥರ ಮಾಡಿ ಮನಸ್ಥಿತಿಗಳು ಬದಲಾಗ್ತಾಯಿದೆ. ಬದಲಾಗ್ತಾಯಿದೆ ಸರ್. ಸೊ ಹೀಗೆ ಆಗೋದ್ರಿಂದ ಕೆಲವೊಂದು ಮೂಲ ವೃತ್ತಿಗಳು ಕಣ್ಮರೆ ಆಗೋ ಸಾಧ್ಯತೆ. ಕಣ್ಮರೆ ಆಗ್ತದೆ ಸರ್, ಭಾಳ ಆಗ್ತಾನೆ ಇದೋ ಆಗ್ತಾನೆ ಇರ್ತದೆ. ನಿಮ್ಮ ವೃತ್ತಿಯಲ್ಲಿ ಯಂಗ್ಸ್ಟರ್ಸ್ ಬರ್ತಾ ಇದಾರ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ ಇಲ್ಲ. ನಾನು ಟೈಲರಿಂಗ್ ಕಲಿತೀನಿ. ಇಲ್ಲ ಇಲ್ಲ, ಬರಲ್ಲ ಸರ್. ಫ್ಯಾಷನ್ ಡಿಸೈನ್ ಅಂತಕ್ಕಂಥದ್ದು ಒಂದು ದೊಡ್ಡ ಉದ್ಯಮ ಆಗ್ತಾ ಇದೆ. ಹೌದು ಸರ್. ಆ ಕಾರಣಕ್ಕಾದ್ರೆ ನಿಮ್ಮ ಹತ್ರ ಕೆಲವೊಂದು ಬೇಸಿಕ್ ಕಲೀಲಿಕ್ಕಾದ್ರೂ ಬರಬೇಕಲ್ವಾ? ಬಟ್ಟೆ ಬರಲ್ಲ ಸರ್. ಈಗ ಮೊದಲು ಭಾಳ ಜನ ಬರೋ, ಇಬ್ಬಿ ಬೇಡದಂಗೆ ಕಳಿಸ್ ಮನೆಯಾಗ, ನಮ್ಮ ಹುಡುಗರ ಶಾಲೆ ಓದಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ, ಎಸ್ ಎಲ್ ಸಿ ಹಂಗಾದ್ರೆ ಏನು ಆಗಲಿ, ಟೈಮ್ ಆಗಲಿ 18 ವರ್ಷ ಅದ ಮೇಲ್ಪಟ್ಟೆ ಕರ್ಕೊಂಡಂತೆ ಹೇಳ್ತಿದ್ವಿ ನಾವು. ಅಂತಾನೆ ಕರ್ಕೊಂಡು ಇವಾಗ ಇತ್ತೀಚೆಗೆ ಅಂತ ಒಂದು 8-10 ವರ್ಷ ಆಗ್ತಾ ಬಂತು ಸರ್. ಹತ್ತತ್ರ ಯಾರು ಬರ್ತಾರೆ? ನನ್ನ ಹತ್ರ ಭಾಳ ಜನ ಕಲಿಸಿದ್ದೆ ನಾನು ಟೈಲರಿಂಗ್ ಮಾಡ್ತಾರೆ, ಕೆಲವು ಜನ ಕೂಡ ಟೈಲರಿಂಗ್. ಈಗ ಯಾರು ಬರ್ತಾ ಇಲ್ಲ? ಈಗ ಯಾರು ಬರ್ತಾ ಇಲ್ಲ. ಹೇಗೆ ಮುಂದೆ ಹಿಂಗಾದ್ರೆ ಹೆಂಗಾಗ್ಬೋದು? ಇಷ್ಟೇ ಸರ್, ನೀವು ಹೇಳಿದ್ರೆ ಆನ್ಲೈನ್ ಎಲ್ಲ ಆನ್ಲೈನ್ ಮೈ ಮನೆ ಆಗಿಬಿಡ್ತದೆ ಸರ್. ಈಗ ನಿಮ್ಮ ಟೈಲರಿಂಗ್ ವೃತ್ತಿಯಲ್ಲಿ ನಿಮ್ಮ ಕುಟುಂಬದ ನಿರ್ವಹಣೆ ಮತ್ತು ಕೃಷಿಗೆ ಬೇಕಾಗುವಂತಹ ಹಣಕಾಸಿನ ನೆರವು ಇದರಲ್ಲೇ ಬ್ಯಾಲೆನ್ಸ್ ಮಾಡ್ತೀರಾ? ಇದರಲ್ಲೇ ಮಾಡ್ತೇವೆ ಸರ್ ಬ್ಯಾಲೆನ್ಸ್. ಇವಾಗ ನಾವು ಇವಾಗ ಸೀಸನ್ನಲ್ಲಿ ಏನು ಮಾಡಿ ಸರ್, ಇದ್ದಿದ್ದು ದುಡ್ಡು ಏನು ಇದು ಮಾಡ್ಕೊಂಡು ಸೇವ್ ಮಾಡಿ ಇದಕ್ಕೇನು ಬೇಕೋ ಎಲ್ಲ ಗದ್ದೆಗೇನು ಖರ್ಚು ವೆಚ್ಚ ಏನು ಬೇಕೋ ಅದನ್ನು ಮಾಡ್ಕೊಂತ ಸರ್. ಅದೊಂದು ಸಲ ಮಾಡಿಬಿಟ್ರೆ ಒಂದು 5-6 ತಿಂಗಳವರೆಗೆ, ಆಮೇಲೆ ಅದ್ರದ್ದು ನಾವು ಖರ್ಚೇ ಇರೋದು, ನೀರು ಮಾಡೋದೇ ಕೆಲಸ ಇರೋದು ಬರೀ, ಮತ್ತು ಆಮೇಲೆ ಕಟಾವಾಗೆ ಬರೋದಂತ ಸರ್. ಈಗ ನೀವು ಕಬ್ಬು ಬೆಳೀತಾ ಇದ್ರಿ ಹೆಚ್ಚು ಈ ಭಾಗದಲ್ಲಿ? ಹೌದೌದು. ಈ ಕಬ್ಬಿನಲ್ಲಿ ಲಾಭಾಂಶ ಹೇಗಿದೆ ನಿಮಗೆ? ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಖರ್ಚು ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಹಣ ಲಾಭವಾಗಿ ಉಳಿತದೆ? ಇವಾಗ ಫಸ್ಟ್ ಟೈಮ್ ಅಂದ್ರೆ ನೋಡಿ ಸರ್, 30-40 ಸಾವಿರವರೆಗೆ ಖರ್ಚಾಯ್ತು ಸರ್ ಈಗ ಇನ್ ಲೆಕ್ಕಕ್ಕೆ. ಒಂದು ಎಕರೆಗೆ ನಮಗೇನಂದ್ರೆ ರಿಕವರಿ ಏನು ಸರ್, ಒಂದು 50 ಟನ್ ಆಗ್ಬೇಕು ಸರ್ ಎಕರೆಗೆ, ಹಾಗೇನೆ ಸರ್ ನಮಗೆ ಉಳಿತಾಯ ಆಗ್ತದೆ ಸರ್. ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಕುಳಿಯೋದಾಗ ಖರ್ಚು ಇರೋಂಗಿಲ್ಲ, ಹಂಗಾಗಿ ಅದನ್ನು ನಾವು ಜಾಸ್ತಿ ತಗೋಬಾರ ಅದರಿಂದ ನಿರೀಕ್ಷೆ ಇರ್ತದೆ. ಕುಳೆಯದಲ್ಲಿ ಬರೋದು ಲಾಭ? ಹೌದೌದು ಸರ್, ಹೆಚ್ಚಿಗೆ ಬರ್ತದೆ ಸರ್. ಯಾಕಂದರೆ ನಮಗೆ ಗಳೆಯೋದಾಗಲಿ ಇದನ್ನು ಬೀಜದ್ದಾಗಲಿ ಯಾವುದೇ ಇಲ್ಲ, ಡೈರೆಕ್ಟ್ ಒಂದೇ ಸಲ ಕುಳೆ ಬಿಟ್ಟರೆ ಸ್ಯಾಂಪಲ್ ಹಾಕಿ ಬೋದು ಹೊಡೆದು ಬಿಡ್ತೀನಿ. ಹಾಂ, ಕಬ್ಬಿಗೆ ನಿಮ್ಮ ಭಾಗದಲ್ಲಿ ಏನು ರೋಗಗಳು ಜಾಸ್ತಿ ಇದೆ ಸರ್? ಇತ್ತೀಚೆಗಂತೂ ರೋಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತದೆ ಸರ್. ಯಾಕೆಂದರೆ ಮೊದಲು ಬೂದಿ ರೋಗ ಅದು ಕಬ್ಬಿಗೆ ಭಾಳ ಸಮಸ್ಯೆ ಇದೆ, ಹುಳು ಬರ್ತದೆ, ಬೆಳೆ ಹುಳು ಬರ್ತೀವಿ ಸರ್. ಕಬ್ಬೇ ಒಂಥರ ಬೂದಿ ಬೂದಿ ಆಗಿಬಿಡೋದು ಸರ್. ಅದು ಇವಾಗ ಸ್ವಲ್ಪ ಭಾಳ ಕಡಿಮೆ ಆಗಿದೆ ಸರ್, ಒಂದು 2-3 ವರ್ಷ ಮೇಲೆ ಆಯ್ತು ಸರ್, ಕಮ್ಮಿ ಆಗ್ಬಿಡುತ್ತೆ ಅದು. ಆ ರೋಗ ಥರ ಯಾವ ಇಲ್ಲ ಈಗ ಸದ್ಯ, ಹೆಚ್ಚು ರೋಗಗಳು ಇಲ್ಲ. ಇಲ್ಲ ಇಲ್ಲ ಇಲ್ಲ ಸರ್. ಮೊದಲು ನಾವು ಸಣ್ಣದಿರ್ಬೇಕಾದ್ರೆ ಮಾಡ್ತಿದ್ವಿ, ಅವಾಗ ಸುಳಿ ರೋಗ ಅಂತ ಜಾಸ್ತಿ ಜವಾರಿಗೆ, ಅವು ಬಿಟ್ಟರೆ ಇವಾಗ ಇವಾಗೆಲ್ಲ ಹೆಚ್ಚು ಕಡಿಮೆ ಭಾಳ ಬೇಸ್ ಚೆನ್ನಾಗಿ ಬರ್ತದೆ ಸರ್. ಇವಾಗ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ, ಯಾವ್ಯಾವ ಹಂತದಲ್ಲಿ ಮಾಡ್ತೀರಿ ಕಳೆ? ನೋಡಿ ಸರ್, ನಾವು ಇವಾಗ ಫಸ್ಟ್ ಏನು ಮಾಡ್ತೀವಿ, 3 ಸಾಲ ಟಿಲ್ಲರ್ ಹೊಡೆದು 3-4 ಸಾಲಿಗೆ ಬೋದು ಹೊಡೆದು ಬಿಡ್ತೀವಿ ಸರ್. ಹೊಡೆದು 3 ಟನ್ ಎಕರೆಗೆ ಲೆಕ್ಕಕ್ಕೆ 3 ಟನ್ ಅಂತ ತಂದು ಬೀಜ ತೊಳೆದು ಬಿಡ್ತೀವಿ, ಮಳ್ಳೀರ್ ಅಂತ ಮಾಡಿ ಅವಾಗೆ ನಾವು ಕಳೆನಾಶಕ ಹೊಡೆದು ಆಳುಗಳ ಸಮಸ್ಯೆ ಇರೋದ್ರಿಂದ ಅದು ಕಳೆ ಸಾಯ್ತೈತೆ ಸರ್. ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದಿದ್ದು ಒಂದು ತಿಂಗಳೊಳಗೆ ತೆಗೆದು ಸ್ಯಾಂಪಲ್ ಉಪ್ಪು ಅಂತ ಹಾಕ್ಬಿಡ್ತೀವಿ ಸರ್. ಒಂದು 10-12 ಆಳು ಆಗ್ತಾವೆ ಕಳೆ ಇಲ್ಲದ್ರೆ. ಕಳೆ ಜಾಸ್ತಿ ಇದ್ದು ಕುಡಿದ್ರೆ ಕೂಡ ಒಂದು 15-20 ಆಗ್ತಾವೆ ಸರ್. ಹಾಕಿ ಸ್ಯಾಂಪಲ್ ಹಾಕಿ ಬಿಟ್ಬಿಟ್ರೆ ನೀರು ಮಾಡ್ಕೊಂತ ಇದ್ದು 3 ತಿಂಗಳಿಗೆಲ್ಲ ಬೋಧೆ ಹೊಡೆದ್ಬಿಡ್ತೀವಿ ಸರ್. ಒಂದು ಆದಮೇಲೆ ಏನು ಖರ್ಚುಗಳು ಇರಲ್ಲ ಬೋಧ ಹೊಡೆವರೆಗೆ, ಮತ್ತು ಅವಾಗ ಇದು ಸರ್ಕಾರಿ ಗೊಬ್ಬರ ಅಂತ ಹಾಕ್ಲೇಬೇಕು ಸರ್, ಎಕರೆಗೆ 10-12 ಚೀಲ ಹಾಕ್ಲೇಬೇಕು. ಹೌದು ಹೌದು. ಅದಿಲ್ಲದ್ರೆ ಬೆಳೆನೇ ಇಲ್ಲ. ಯಾವ ಗೊಬ್ಬರ ಕೊಡ್ತೀರಿ ಅವಾಗ? ಇವಾಗ ನೋಡಿ ಸರ್, 5 ಚೀಲ ಯೂರಿಯಾನೇ ಹಾಕ್ಬಿಡ್ತೀವಿ ಸರ್, ಯಾಕಂದ್ರೆ ಬೆಳೆ ಬೇಕಾವಾಗ. ಕಾಂಪ್ಲೆಕ್ಸ್ ಇದೇನು ಪೊಟ್ಯಾಶ್ ಏನಿರ್ತಾವಲ್ಲ ಅವು ಮಿಕ್ಸ್ ಮಾಡಿ ಒಂದು 5-6 ಚೀಲ ಮಾಡಿ ಹಾಕ್ಬಿಡ್ತೀವಿ ಸರ್. ಅದು ಬೆಳೆ ಹೆಚ್ಚಿಗೆ ಕೊಡ್ತದೆ. ನಾವು ಫಸ್ಟ್ಗೆ ಸ್ಯಾಂಪಲ್ ಏನು ಮಾಡ್ತೀವಿ ಅಂದರೆ ಕಾಂಪ್ಲೆಕ್ಸೇ ಜಾಸ್ತಿ ಆಗ್ತೀವಿ ಬಡ್ಡಿ ಬಡಿ ಅಂತಕ್ಕೋಸ್ಕರ. ಇವಾಗ ನಾವು ಬೋದ್ ಹೊಡಿಬೇಕಾದ್ರೆ ನಮ್ಗೆ ಬೆಳೆ ಬೇಕಾವಾಗ ಆ ಥರ, ಅವಾಗ ನಾವು ಬೇರೆನೇ ಜಾಸ್ತಿ ಆಗ್ತೀವಿ ಸರ್. ಅವಾಗ ಚೆನ್ನಾಗಿ ಬರ್ತದೆ ಬೆಳೆಗಳು. ಅವಾಗ ಬೋದ್ ಹೊಡೆ ಕೈ ಬಿಟ್ಟು ಏನೋ ಅಲ್ಪ ಸ್ವಲ್ಪ ಇದ್ರೆ ಬದುಕಿನ ಕಳೆ ತಕ್ಕಂತೀವಿ, ಅಷ್ಟು ಬಿಟ್ಟರೆ ನೀರು ಮಾಡ್ಕೊಂಡು. ಸೊ ಆ ಕಾರಣಕ್ಕಾಗಿ ನಾವು ಈ ಕಡೆ ದುಡಿಯುವ ವರ್ಗ ಕಬ್ಬನ್ನೇ ಆಶ್ರಯಿಸ್ಕೊಳ್ತದೆ. ಹೌದೌದು ಸರ್, ಇಲ್ಲಿ ಹೆಚ್ಚು ಕೆಲಸ ಇರೋಲ್ಲ. ಬೇರೆ ಇವಾಗ ನೋಡಿ ಭತ್ತ ಮಾಡಿದ್ರೆ ನೀರು ದಿನ ನೋಡಕ್ ಹೋಗ್ಬೇಕು ಸರ್, ಇಲ್ಲಾಂದ್ರೆ ಆಗಲ್ಲ. ಅವ್ರೆ ಭತ್ತಕ್ಕಂದ್ರೆ ನಾವು ನೋಡ್ಬೋದು, ಮತ್ತೆ ಎಲ್ಲೇನೋ ರೋಗ ಆಯ್ತು ಏನಾಯ್ತು ಮೂಳೆಗೆಲ್ಲ ಗದ್ದೆ ಎಲ್ಲ ಅಡ್ಡಾಡ್ಬೇಕು, ಮತ್ತೆ ಕಬ್ಬಿಗಂದ್ರೆ ಅಷ್ಟೇ ಅಡ್ಡಾಡ್ದಾಗ ಕೂಡ ಬೇಕಾಗಿಲ್ಲ. ಗದ್ದೆ ಅಂದ್ರೆ ಯಾವ ಮೂಲೆಗೆ ಒಂದಲ್ಲೇ ಬಿದ್ದಂದ್ರೆ ಗದ್ದೆ ಉಳಿದಲ್ಲ ಸರ್. ಕಬ್ಬಿಗೆ ಪ್ರಾಣಿಗಳ ಕಾಟ ಇದೆನಾ? ಹಂದಿ ಅಥವಾ ಈ ಇಲ್ಲಿ ಹಂದಿ ಹಂದಿ ಏನಿಲ್ಲ ಸರ್. ಕರಡಿ ನಮ್ಮ ಈ ಭಾಗಕ್ಕೆ ಸ್ವಲ್ಪ ಕಡಿಮೆ ಸರ್, ಆ ಕಡೆ ಭಾಗಕ್ಕೆ ಜಾಸ್ತಿ ಇದೆ. ಸಂಪಿ ಮಾಗಣಿ ಭಾಳ. ಇಲ್ಲಿ ನಿಮ್ಮ ಕಡೆ ಈ ಇಲ್ಚಿಗಳ ಕಾಟ ಸ್ವಲ್ಪ ಇದೆ ಸರ್. ಇಲ್ಚಿಗಳು ಕಬ್ಬಿಗೆ ತೊಂದರೆ ಕೊಡ್ತಾವ? ಹಾ ಕಡಿತ ಸರ್. ಇನ್ ಬೇರೆ ಹಿಂಗ್ ಬಿದ್ದು ಬಿಡ್ತಾವಲ್ಲ ಸರ್ ಕಬ್ಬು, ಬಿದ್ದಾಗ ಅವು ಕಡಿಯೋದು ಅಷ್ಟೇ. ನಿಂತಿದ್ರೆ ಏನ್ ಮಾಡಲ್ಲ, ಏನ್ ಮಾಡ ನೆಲಕ್ಕೆ ಬಿಡ್ತಾವಲ್ಲ ಅವು ಪೂರ ಕಡಿದಲ್ಲ. ಮತ್ತೆ ಹಿಂಗ ಕಬ್ಬು ಹಸಿರೇ ಇರ್ತದೆ, ಮುಂದೆ ಒಂದ್ ಗಣ ಎರಡ್ ಗಣ ಹಿಂಗ ಎಲ್ಲ ಹೋಲ್ ಮಾಡಿಬಿಟ್ಟಿರ್ತದೆ, ಇಷ್ಟಾಗಲ್ಲ ಕಡ್ದ್ಬಿಡ ಕಿತ್ಕಿತ್ತಾಗಿರ್ತೈತೆ. ಅದು ಸ್ವಲ್ಪ ಸಮಸ್ಯೆ ಇದೆ. ಹೌದು ಸರ್, ಮೊದಲು 6-7 ಅಂತ ಅದು ಭಾರಿ ಬೀಳ್ಬೇಕು ಸರ್, ಇಲ್ಚಿ ಕಾಟನೇ ಬಹಳ. ಈಗ ಎಲ್ಲ ಸ್ವಲ್ಪ ನಿಂತ್ಕೊಂಡ ಸರ್ ಕಬ್ಬುಗಳು, ಇಷ್ಟು ಪೂರ ಕೆಳಕ್ ನೆಲಕ್ ಬಿಡೋ ಅಂತ ಕಬ್ಬಿಲ್ಲ. ಮೊದಲೇ ಅನ್ಕಪಲ್ಲಿ ಅವೆಲ್ಲ ಬಹಳ ಹಂಗ ನೆಲಕ್ಕೆ ಹಾಕೊಂಡ್ಬಿಡವು. ಕಟಾವು ನಿರ್ವಹಣೆ ಹೇಗೆ? ಏನು ನೀವು ಈ ಗಾಣದವ್ರೆ ತಗೊಂಡೋಗ್ತಾರ ಅಥವಾ ನಿಮ್ಗೆ ರಿಸ್ಕ್ ಇಲ್ಲ? ಗಾಣದವ್ರೆ ಅದೊಂದು ಕಟಾವಿಂದ ಬಹಳ ಚೆನ್ನಾಗಿ ಇಲ್ಲಿ ಕಟಾವಿಂದ ಅವರೇ ತಗೊಂಡ್ಬಿಡ್ತಾರ ನಮ್ಗೆ. ಇವಾಗ ಅವರು ಕಟಾವಿಂದ 500 ರೂಪಾಯಿ ಲೆಕ್ಕಕ್ಕೆ ಅವ್ರು ತಗೊಂಡೋಗ್ಬಿಡ್ತಾರೆ ಸರ್. ನಮಗೆ ಇಲ್ಲಿ 2,500 ನಾನು ರೇಟ್ ಹೆಂಗೆ ಮಾರ್ಕೆಟ್ ಹೆಂಗಿರ್ತದೆ ನಮ್ಗೆ 1,800-1,600 ಈಗ ಒಂದು ಹೆಸರು 2,500 ಕೂಡ ನಮಗೆ ಸಿಗ್ತದೆ ಸರ್. ಕಬ್ಬು ಇಲ್ಲಿ ನಿಮಗೆ ಕಬ್ಬಿನ ಬೆಲ್ಲದ ಗಾಣಗಳಿರೋದ್ರಿಂದ ಇಲ್ಲಿಯ ಕಬ್ಬು ಬೆಳೆಗಾರರಿಗೆ ಸಾಗಾಣಿಕೆ ರಿಸ್ಕ್ ಇಲ್ಲ? ಇಲ್ಲ ಸರ್, ಅದೊಂದು ದೊಡ್ಡ ಸಮಸ್ಯೆ ಇತ್ತು, ಅದೊಂದು ಸಾಲ ಭಾಳ ಸಾಲವಾಗಿದೆ ಸರ್. ಸಾಮಾನ್ಯವಾಗಿ ಫ್ಯಾಕ್ಟ್ರಿ ಕೊಡಿಯವರಿಗೆ ಸ್ವಲ್ಪ ಸಮಸ್ಯೆ ಇದ್ದಿದೆ, ಲೇಬರ್ಸ್ ಅವ್ರು ಹುಡ್ಕೊಳ್ಬೇಕು. ಹೌದೌದು ಸರ್. ಕೆಲವೊಮ್ಮೆ ಲೇಬರ್ಸ್ ಸಿಗೋದಿಲ್ಲ. ಸಿಗೋದಿಲ್ಲ ಸರ್. ಹಾಗಾಗಿ ನಿಮಗೆ ಅನುಕೂಲ ಇದು, ಗಾಣಗಳು ಇಲ್ಲಿ ಇರೋದ್ರಿಂದ ನಿಮ್ಗೆ ಅನುಕೂಲ? ಅನುಕೂಲ ಸರ್, ನಮ್ಮ ಕೆಲಸಕ್ಕೆ ಕೂಡ ನಮಗೆ ಅನುಕೂಲ ಆಗ್ತದೆ ಅಂತೇಳಿನ ಇದ ಥರ ಮಾಡ್ಕೊಂಡೆ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರೋರು ಎಷ್ಟು ಜನ ಸರ್? ನಾನು ಒಬ್ಬನೇ ಸರ್ ಮಾಡೋದು, ಯಾರು ಇಂಟ್ರೆಸ್ಟ್ ಇಲ್ಲ ಸರ್ ಅಷ್ಟವ್ರೆ. ಎಷ್ಟು ಜನ ನೀವು ಇರೋದು? ನಾವು ಅಣ್ಣ ತಮ್ಮ ಇಬ್ಬರು ಇದೆ ಸರ್, ನನಗೆ 3-4 ಜನ ಮಕ್ಕಳು ಇದೆ ಸರ್. ನಿಮ್ಮ ತಮ್ಮ ಇರೋದು? ನಮ್ಮ ತಮ್ಮ ಅದೇ ಸರ್. ಅವ್ರೇನು ಮಾಡ್ತಾರೆ? ಅವರು ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರೆ. ಸೊ ಕೃಷಿ ಟೈಲರಿಂಗು ನೀವೇ ನೋಡ್ಕೊಳ್ಳೋದು? ಹೌದೌದು ಸರ್. ಬೇರೆ ಹೆಣ್ಮಕ್ಳು ಪಾತ್ರ? ಹೆಣ್ಮಕ್ಳು ಪಾತ್ರ ನೋಡ್ಕೊಂಬರೋದಿರುತ್ತೆ, ಕಳೆ ತೆಗೆದು ಬಂದರೆ ಸುಮ್ಮನೆ ಬರ್ತಾರೆ, ಆಳುಗಳನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು. ಬಿಟ್ಟು ಹೋದ್ರೆ ನೋಡ್ಕೊಂತಾರೆ ನಮ್ಮ ಹೆಣ್ಮಕ್ಳು, ಅವ್ರು ಇರಿ ಸರ್ ಸರ್ ಹಂಗೆ ಇರಿಸಿ ಬಂದು ಹೋಗ್ತಾರೆ. ಇಲ್ಲ ಅಂದ್ರೂ ಇಲ್ಲ ಸರ್. ನಮ್ಮ ಹುಡುಗನ ಮಗ ಏನು ಮಾಡ್ತಾರೆ? ಬಿಕಾಂ ಮಾಡ್ತಾರೆ ಸರ್. ಈಗ ಮುಂದಿನ ತಲೆಮಾರಿಗೆ ನೀವು ಕೃಷಿಯಲ್ಲಿ ಮಕ್ಕಳನ್ನು ತೊಡಸ್ಕೊಳ್ಳೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಇದೆ ಸರ್. ಹುಡುಗರು ಮೇನ್ ಅವ್ರಿಗೆ ಇರ್ಬೇಕು ಸರ್. ನಾವು ಕೂಡ ನಮ್ಮ ತಂದೆಯವ್ರು ಮಾಡ್ಯಾರ ಉಳಿಸ್ಯಾರ ಮಾಡಬೇಕು. ನಾವು ರೈತರ ಮುಂದೆ ನಮ್ಮ ಭವಿಷ್ಯ ಏನು, ಮುಂದೆ ನಾವು ಏನು ತಿನ್ಬೇಕು ಅಂಬೋದು ಅವ್ರ ಆಲೋಚನೆ ಮಾಡ್ಬೇಕು ಸರ್. ಅವ್ರ ತಲೆಯಲ್ಲಿ ತುಂಬಬೇಕು ಸರ್. ನಾವು ನೀವೇ ಬೇರೆ ಬೇರೆ ಕಾರಣಕ್ಕೆ ಕೃಷಿಯಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತೀರಿ, ಅವ್ರಿಗೆ ಹೆಂಗೆ ಒಲವು ಬರ್ತದೆ? ಬರ್ತದೆ ಸರ್. ಮತ್ತೆ ಇವಾಗ ನೋಡಿ ಸರ್, ಎಲ್ಲರೂ ಹಿಂಗೆ ಮಾಡ್ಕೊಂತ ಹೋಗ್ಬಿಟ್ರೆ ಮುಂದೆ ಬೆಳೆಗೆ ಊಟ ಮಾಡೋದು ಹೆಂಗೆ ಸರ್? ಆ ಸಮಸ್ಯೆ ಮುಂದೆ ಓದು ಉಳ್ಗಳನ್ನ ಆಗ್ತದೆ ಸರ್ ಜಾಸ್ತಿ. ಬರೀ ಎಲ್ಲರೂ ನಾವು ಅದಕ್ಕೆ ಹೋದ್ವಿ. ಆಹಾರ ಬೆಳೆಗಳನ್ನು ಬೆಳೆಯಲ್ಲಲ್ವಾ? ಅದೇ ಸರ್. ಕಬ್ಬು ಬೆಳಿತೀರಿ, ಕಬ್ಬು ಕೊಡ್ತೀರಿ, ಕಬ್ಬುಗಳನ್ನು ಮತ್ತೆ ಅದು ಈಗ ಭೂಮಿ ಅಲ್ಲ ಬೇಕಾದ್ರೆ ಆಹಾರ ಭದ್ರತೆಗೆ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ಕಬ್ಬು ಬೆಳಿತೀರಿ ಕೊಡ್ತೀರಿ ಮುಗ್ದೋಗ್ತದೆ. ಹಾಗಾಗಿ ಅದು ಮಕ್ಕಳಿಗೆ ಅದಷ್ಟು ನೆಸಿಟಿ ಅನಿಸಿರಲ್ಲ ಅನ್ಸುತ್ತೆ. ಇದು ಭತ್ತ ಬೆಳೆದ್ರೆ ಮತ್ತೆ ನಮ್ಗೆ ಮನೆಗೋಸ್ಕರ ಆಗಿ ಬೆಳೆದ್ರೆ ನಮ್ಗೆ ಮನೆಗೇನೋ ಉಳಿತೀವಿ ಅಂಬೋದು ಅವ್ರಿಗೆ ಇರ್ತದೆ ಸರ್. ನಾವು ಬೆಳಿತಾ ಇದ್ದೀರ ಭತ್ತ ನಿಮ್ಮ ಮನೆಗೋಸ್ಕರ? ಇವಾಗ 2-3 ವರ್ಷ ಒಂದು ಚೇಂಜ್ ಮಾಡ್ತೀವಿ ಸರ್. ಅವಾಗ ಸ್ವಲ್ಪ ನಮ್ಮ ಮನೆಗೆ ಫಸ್ಟ್ ಆಗ ಅಷ್ಟು. ಈಗ ನೀವು ಎಲ್ಲ ಆಹಾರ ಧಾನ್ಯಗಳನ್ನು ಹೊರಗಡೆಯಿಂದನೇ ಖರೀದಿ? ಹೌದು ಹೌದು ಸರ್. ಎಲ್ಲ ಹೊಲದಿಂದ ಏನು ನೀವು ತಗೊಳ್ತಾ ಇಲ್ಲ? ನಿಮ್ಮ ಮನೆಗೆ ಏನು ಬೇಕೋ ಅದು ತೆಗಿತಾ ಇಲ್ಲ. ಹಾಗಾಗಿ ಮಕ್ಕಳು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಆಗಲ್ಲ ಸರ್. ಯಾವಾಗ ನೀವು ನಿಮ್ಮ ಕುಟುಂಬ ಒಂದು ಆಹಾರ ಸರಪಳಿಗೆ ಅಡಿಟ್ ಆಗಿದ್ರೆ ಮಾತ್ರ, ಸೊ ಹೌದು ಇಲ್ಲಿಂದ ನಮಗೆ ಖರ್ಚು ಉಳಿತದೆ, ನಾನು ಜೋಳ ತರೋದು ತಪ್ಪದೆ, ಅಕ್ಕಿ ತರೋದು ತಪ್ಪದೆ, ಮೆಣಸಿನ್ಕಾಯಿ ತರೋದು ತಪ್ಪುತ್ತದೆ ಅನ್ನುವಂಥ ಆಲೋಚನೆಗಳು ಬಂದಾಗೆ ಮುಂದಿನ ಪೀಳಿಗೆ ಆ ಕಡೆಗೆ ಆಲೋಚನೆ ಮಾಡುತ್ತೆ. ಸೊ ನಾವು ಆ ಕಡೆ ಆಲೋಚನೆ ಮಾಡಿದ್ರೆ ಆ ಮಕ್ಕಳು ಅದ್ರ ಕಡೆ ಗಮನ ಹರಿಸಲ್ಲ ಅಂತ. ಮಕ್ಕಳಿಗೆ ಹೆಂಗೆ ಬಿಡುತ್ತೆ ಅನ್ಸಿ ಮೊಬೈಲು ಅದೇ ಒಂದಿನೇ ಇದಾಗ್ಬಿಡುತ್ತೆ. ಬೇರೆ ಅಂಬೋದು ಇಲ್ಲ ಇಲ್ಲ ಸದ್ಯ ಬಂದರೆ ಇಲ್ಲ ನೀವು ಹೋಗಿ ಬಂದ್ಬಿಡ್ರಿ ನಾವು ಹೋಗಲ್ಲ. ಬೆಳೆ ಪರಿವರ್ತನೆ ಮಾಡ್ಕೊಳ್ತೀರಾ ನೀವು? ಮಾಡ್ತೀವಿ ಸರ್. ಯಾವಾಗ ಯಾವಾಗ ಮಾಡ್ತೀರಾ? ಇವಾಗ ನೋಡಿ ಸರ್, 2 ವರ್ಷ ಕಬ್ಬಾದ್ಮೇಲೆ ಒಂದು ಭತ್ತ ಹಾಕಿ, ನೆಕ್ಸ್ಟ್ ಕಡಲೆ ಹಾಕಿ, ಆಮೇಲೆ ಮತ್ತೆ 1 ವರ್ಷ ಅದು ಗ್ಯಾಪ್ ಕೂಡ ಬಿಸಿಲು ಕೂಡ ಸ್ವಲ್ಪ ತಿನ್ಬೇಕು ಸರ್ ಭೂಮಿ, ಅವಾಗ ಕಬ್ಬು ಕೂಡ ಚೆನ್ನಾಗಿ ಬರ್ತದೆ. ಹಿಂದೆಲ್ಲ ಕಂಟಿನ್ಯೂ ಕಬ್ಬು ಆದರೆ ಕೂಡ ಬೆಳೆಯಲ್ಲ ಸರ್, ಅಷ್ಟು ಫಲವತ್ತಾಗಿ ಬರೋದಿಲ್ಲ. ಸರ್ಕಾರದಿಂದ ಯಾವ ರೀತಿಯ ಸಹಾಯಧನಗಳನ್ನು ತಗೊಂಡಿದ್ದೀರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ? ಕೃಷಿ ಇಲಾಖೆ ಆಗಿರ್ಬೋದು, ಕೇಂದ್ರ ಸರ್ಕಾರದ ಇಲಾಖೆಯಿಂದಾಗಿರ್ಬೋದು, ಸರ್ಕಾರದಿಂದ ಯಾವ ರೀತಿಯ ಅನುದಾನ, ಸಬ್ಸಿಡಿ ಇತ್ಯಾದಿ ಇತ್ಯಾದಿ? ಸಬ್ಸಿಡಿ ಅಂದ್ರೆ ಇದೇ ಸೊಸೈಟಿಯಲ್ಲಿ ಕೊಡ್ತಾರೆ ಸರ್ ಸಾಲವಾಗಿ, ಅದೇನು ಬಡ್ಡಿ ಇರೋಂಗಿಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ, ಅದನ್ನು ಕೊಡ್ತಾರೆ ಸರ್ ಎಕರೆಗೆ ಎಷ್ಟು ಅಂತೇಳಿ. ಕಿಸಾನ್ ಸಮ್ಮಾನ್ ರೈತರ ಖಾತೆಗೆ 6,000 ರೂಪಾಯಿ ಅದು ಬರ್ತದೆ ಸರ್ ಪ್ರಧಾನಮಂತ್ರಿ ಬರ್ತದೆ ಸರ್. ಬೇರೆ ನೀರಾವರಿಗೆ ಸಂಬಂಧಪಟ್ಟಂತೆ ಹನಿ ನೀರಾವರಿ ಪದ್ಧತಿಗೆ ಅದಕ್ಕೆ ಮಾಡಿಲ್ಲ ಸರ್ ನಮ್ಗೆ, ಯಾಕಂದ್ರೆ ನೀರಾವರಿ ಇರೋದ್ರಿಂದ ನಾವು ಹನಿ ನೀರಾವರಿಗೆ ನಾವು ತೋಟಗಾರಿಕೆ ಮಾಡೋರಿಗೆ ಬೇಕಾಗ್ತದೆ. ಹೌದು ಸರ್, ಹನಿ ನೀರಾವರಿಗೆ ನಾವು ಆಗಿಲ್ಲ. ನಮಗೆ ನೀರಿನ ಕೂಡ ಸೌಲಭ್ಯ ಚೆನ್ನಾಗೈತೆ ಅಲ್ಲಿ, ತುಂಗಭದ್ರ ಹತ್ತಿರನೇ ಐತೆ, ನಮಗೆ ನೀರು ಇದ್ದಿದ್ದೆ, ಹಂಗಾಗಿ ನೀರಿಗೆ. ಈಗ ಜಾಫರ್ ಖಾನ್ ಅವ್ರಿಗೆ ನೀವು ಹೇಳಿ, ಕೃಷಿಯಿಂದ ಒಂದು ಕುಟುಂಬ ಸುಸ್ಥಿರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಅನಿಸಿದೆ, ಇದು ನನ್ನ ಅನುಭವಕ್ಕೆ ಬಂದಿದೆ ಅಂತ ಅಂತೀರಾ? ಆಯ್ತು ಸರ್, ನಾವು ದುಡ್ದೀವಿ ಮಾಡಿ ಇದರಲ್ಲೇ ದುಡ್ಕೊಂಡ್ರೆ ಒಂದು ಇತ್ತೀಚೆಗೆ ನಾವು ಟೈಲರ್ಗೆ ಹೋಗಿ ಬಂತ, ನಾವು ಇದನ್ನು ನಾವು ಟೈಲರ್ ಅವಲಂಬಿಸಿ ಸರ್, ಮೊದಲಿಂದ ನಾವು ಕೃಷಿನೇ ಮಾಡೀವಿ, ಅದರಲ್ಲೇ ಜೀವನ ಮಾಡ್ಕೊಂಡು ಅದರಲ್ಲೇ ನಡೆಸ್ಕೊಂಡು ಬಂದಿದ್ದು ಸರ್, ಇದೇ ತೃಪ್ತಿ ಇದೆ ಸರ್. ಓಕೆ, ಒಳ್ಳೆಯದು. ಜಾಫರ್ ಖಾನ್ ಅವರೇ, ಇದುವರೆಗೂ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಮತ್ತು ಟೈಲರಿಂಗ್ ವೃತ್ತಿ ಈ ಎರಡೂ ಅನುಭವಗಳನ್ನು ಹಂಚಿಕೊಂಡಿದ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಮಿತ್ರರೇ, ಈವರೆಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರ ಗ್ರಾಮದ ರೈತರಾದ ಎಂ ಜಾಫರ್ ಖಾನ್ ಅವರೊಂದಿಗೆ ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು ಕುರಿತಾದ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಮೇಘ ಸಂದೇಶ, ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಪರಿಸ್ಥಿತಿ, ಆ ಹವಾಮಾನದ ಮುನ್ಸೂಚನೆಗೆ ಅನುಗುಣವಾಗಿ ರೈತ ಬಂಧವರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಯಾವ ತರ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಇಷ್ಟಪಡ್ತೇನೆ. ರೈತ ಬಂಧವರೇ, ನಮ್ಗೆ ಮುಂಗಾರು ಮಳೆ ಅಂತಂದ್ರೆ ಜೂನ್ ಲಿಂದ ಸೆಪ್ಟೆಂಬರ್ 30ರವರೆಗೆ ಬರುವ ಎಲ್ಲಾ ಮಳೆಯನ್ನ ನಾವು ಮುಂಗಾರು ಮಳೆ ಅಂತ ಹೇಳ್ತೀವಿ. ಸೊ ಮುಂಗಾರು ಮಳೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು, ಆಮೇಲೆ ಚೆನ್ನಾಗಿ ಮಳೆ ಬಂತು. ಸೊ ಅದಾದ ನಂತರ ಕಳೆದ ವಾರದಲ್ಲಿಯೂ ಸಹ ನಮಗೆ ಅಲ್ಲಲ್ಲಿ ಸ್ವಲ್ಪ ತುಂತುರು ಮಳೆ ಆಗಿದೆ.